ಹಾಗೂ ಇಂಜಿನಿಯರ್ಗಳ ಪರಿಶ್ರಮ ಏನದ ಅಲ್ಲ ನಾವು ಅರ್ಥೈಸಿಕೊಂಡು ಆ ನೀರನ್ನ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗಬೇಕಾಗ್ಯದ. ಅದಕ್ಕೋಸ್ಕರ ಈ ಸಂಘಟನೆ ಬಹಳ ಮಹತ್ವ. ರೈತ ಸಮುದಾಯದ ಜೊತೆಗೆ ಸಂಘಟನೆ ಜೊತೆಗೆ ತಮಗೆ ಒಂದು ಅವಿನಾಭಾವ ಸಂಬಂಧ, ಸಾಕಷ್ಟು ಅವರ ಒಂದು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೂ ಸಾಧ್ಯ ಆಗಿದೆ. ಸುರೇಶ್ ಕುಲಕರ್ಣಿ ಅವರೇ, ಇಷ್ಟೊಂದು ಬೃಹತ್ ಸಂಖ್ಯೆಯ ರೈತರನ್ನ ಕೆಲವೇ ಕೆಲವು ಇಲಾಖೆ ಸಿಬ್ಬಂದಿಗಳು ನಿಭಾಯಿಸಲು ಸಾಧ್ಯವೇ? ಇದೊಂದು ಸವಾಲು ಅಂತ ಅನಿಸೋದಿಲ್ವಾ? ಇದು ಹೇಗೆ ಸಾಧ್ಯ ಆಗಿದೆ? ಯಾವುದೇ ಒಂದು ಸವಾಲನ್ನ ಸೃಷ್ಟಿ ಆಗಬೇಕಾದ್ರೆ ಅದಕ್ಕೂ ಒಂದು ಪರಿಹಾರ ಅನ್ನುವಂತಹದ್ದಿದ್ದೇ ಇರುತ್ತೆ. ಹಾಗಾಗಿ ಈ ನೀರಾವರಿ ಯೋಜನೆಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ರೈತರು ಯಾರು ಪಾಲ್ಗೊಳ್ಳಲಿಲ್ಲ, ಇಂಜಿನಿಯರ್ಗಳು ಆ ಒಂದು ತಾಂತ್ರಿಕತೆಯ ಮೂಲಕ ಅದನ್ನೆಲ್ಲ ನಿರ್ಮಾಣ ಮಾಡಿದ್ರು. ಯಾವಾಗ ಇದರ ಸೇವೆ ಪಡೀಲಿಕ್ಕೆ ಆ ರೈತರನ್ನ ನಾವು ತಲುಪ್ತಾ ಬಂತೋ ಈ ಯೋಜನೆ, ಅವಾಗ ಅನೇಕ ಸವಾಲುಗಳು ಎದುರಾದವು. ಆ ನೀರನ್ನು ಹೆಂಗ್ ಪಡಿಬೇಕು ನಾವು, ಇವೆಲ್ಲವುಗಳನ್ನ ಅರ್ಥೈಸಿಕೊಂಡು ಬೃಹತ್ ಆದಂತಹ ನೀರಾವರಿ ಕ್ಷೇತ್ರ, ಲಕ್ಷಾಂತರ ಜನ ರೈತರು ಫಲಾನುಭವಿಗಳು, ಇಲಾಖೆಯ ಕೆಲವೇ ಕೆಲವು ಇಂಜಿನಿಯರ್ಗಳಿಂದ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹದ್ದು ದೊಡ್ಡ ಸವಾಲಾಗಿತ್ತು. ಅದಕ್ಕೂ ಕೂಡ ಇಲ್ಲಿನ ವಿವಿಧ ಇಲಾಖೆಯ ತಜ್ಞರು, ಕೃಷಿ ಇಲಾಖೆ ಇರಬಹುದು, ಸಹಕಾರ ಇಲಾಖೆ ಇರಬಹುದು, ಈ ಎಲ್ಲ ತಜ್ಞರು ಸೇರಿ ಇದಕ್ಕೊಂದು ಸ್ವರೂಪವನ್ನು ಕೊಟ್ಟರು. ಆ ರೈತನಿಗೆ ಇದರ ಪ್ರಯೋಜನ ಆಗಲಿ ಅಂತ ಹೇಳಿ ಇಲ್ಲೇ ಬೃಹತ್ ಆದಂತಹ ನೀರಾವರಿಯ ಫಲಾನುಭವಿಗಳ ಒಂದು ಸಮೂಹ ಏನಿತ್ತಲ್ಲ, ಇವ್ರನ್ನ ಒಗ್ಗೂಡಿಸಿ ಹಂತ ಹಂತವಾಗಿ ಸಣ್ಣ ಸಣ್ಣ ಒಂದು ಸಂಘಟನೆಗಳನ್ನಾಗಿ ಮಾಡಿ ಅವರದೇ ಆದಂತಹ ಒಂದು ಸೀಮಿತ ಕ್ಷೇತ್ರವನ್ನು ಮಾಡಿಕೊಟ್ಟು ಇಂಜಿನಿಯರ್ಗಳು ಲೆಕ್ಕಾಚಾರ ಹಾಕಿ ಆ ಪ್ರದೇಶಕ್ಕೆ ಎಷ್ಟು ನೀರನ್ನ ಅವ್ರ ಪಾಲಿಂದ ನಾವು ಹಂಚಿಕೊಟ್ರೆ ಅದರ ಅಡಿಯಲ್ಲಿ ಬರತಕ್ಕಂಥ ಆ ಒಂದು ಗುಂಪಿನ ಫಲಾನುಭವಿಗಳನ್ನ ವಿಂಗಡಿಸಿ ಅವ್ರ ಪಾಲಿನ ನೀರನ್ನ ಅವರಿಗೆ ಪೂರೈಸಿದ್ದಾದ್ರೆ, ಆ ಜನ ಎಲ್ಲ ನಿಂತು ಅವರೇ ಒಂದು ನಿರ್ವಹಣೆ ಮಾಡಿಕೊಂಡದ್ದಾದ್ರೆ, ಆ ಭಾಗದ ಪ್ರಾರಂಭ ಹಂತದಿಂದ ಕೊನೆಯ ಹಂತದ ರೈತರು ಸಹಕಾರದಿಂದ ಕಾನೂನಾತ್ಮಕವಾಗಿ ಆ ನೀರನ್ನ ಹಂಚಿಕೊಳ್ಳಿಕ್ಕೆ ಇಲ್ಲೇ ಒಂದು ಪರಿಹಾರ ನೀಡರ. ಆ ಒಂದು ಸವಾಲಿಗೆ ಇದೊಂದು ಜವಾಬು ಅಂತ ನಾವು ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ತುಂಬಾ ಅರ್ಥಗರ್ಭಿತವಾದ ಮಾತುಗಳು. ಯಾಕಂದ್ರೆ ನೀರಾವರಿ ಇಲಾಖೆಯ ಒಂದು ಯೋಜನೆಗಳು ಸದುಪಯೋಗವಾಗಿ ಜನರಿಗೆ ತಲುಪಿದೆ ಆದರೆ ರೈತರ ಬದುಕು ಹಸನಾಗ್ತದೆ, ಮತ್ತು ಉತ್ತಮ ಬೆಳೆ ಬರ್ತದೆ, ಜೊತೆಗೆ ಉತ್ತಮ ಬೆಲೆನೂ ಬರ್ತದೆ. ಈ ನಿಟ್ಟಿನೊಳಗೆ ನೀರಾವರಿ ನೀರಿನ ಬಳಕೆ ಹಿಂದೆಂದಿಗಿಂತಲೂ ಹೆಚ್ಚು ಈಗ ಅಗತ್ಯತೆಯನ್ನು ಒಳಗೊಂಡಿದೆ, ಮತ್ತು ಪೈಪೋಟಿಯಿಂದ ಕೂಡಿ ಕೊನೆಯ ರೈತನಿಗೂ ಕೂಡ ನೀರು ತಲುಪಬೇಕು. ಸರ್ಕಾರದ ಯೋಜನೆ ಸದುಪಯೋಗ ಆಗಬೇಕು, ಸಹಕಾರದ ಮೂಲಕ ಒಂದು ಸಂಘಟನೆ ಮಾಡೋದು ಅವಶ್ಯಕತೆ ಅದ. ಇದೇನಾದರೂ ಕಾನೂನಾತ್ಮಕವಾಗಿ ನಮಗೆ ಈ ಥರ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಹೇಗೆ? ಬಹಳ ಉತ್ತಮವಾದಂತಹ ಪ್ರಶ್ನೆ ಇದು. ಇಲ್ಲೇ ಬೃಹತ್ ಆದಂತಹ ಈ ನೀರಾವರಿಯ ಫಲಾನುಭವಿಗಳನ್ನ ಸಣ್ಣ ಸಣ್ಣ ಸಂಘಟನೆಗಳನ್ನಾಗಿ ಮಾಡಲಿಕ್ಕೆ ಸಹಕಾರಿ ತಜ್ಞರು ತಮ್ಮ ಒಂದು ಸಹಕಾರದ ನೀತಿ ತತ್ವಗಳನ್ನ ಇದರಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಇದು ಕೂಡ ಕಾನೂನಾತ್ಮಕವಾಗಿದೆ. ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ 1959, ಅದಕ್ಕೆ ರಚಿಸಿದಂತಹ ನಿಯಮಗಳು 1960. ಇದರ ಅಡಿಯಲ್ಲಿ ನೀವು ಸಂಘಟಿತರಾಗಿ ನಿಮ್ಮದೇ ಆದಂತಹ ಸೀಮಿತ ಕ್ಷೇತ್ರವನ್ನು ವಿಂಗಡಣೆ ಮಾಡಿಕೊಟ್ಟರ ನೀರಾವರಿ ಇಲಾಖೆಯ ಅಭಿಯಂತರರು. ಅದರ ಅಡಿಯಲ್ಲಿ ಬರುವಂತಹ ಫಲಾನುಭವಿಗಳು ತಮ್ಮದೇ ಆದಂತಹ ಒಂದು ಸಹಕಾರಿ ಸಂಘಗಳನ್ನು ರಚನೆ ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಆ ನೀರಿನ ಹೊಣೆಗಾರಿಕೆಯನ್ನು ಹೊರತಾರೆ. ಅದರ ಅಡಿಯಲ್ಲಿ ಅವರು ತಮ್ಮ ಈ ನೀರಾವರಿಯ ಪ್ರಯೋಜನವನ್ನು ಪಡಿತಾರೆ. ಒಂದು ಜಲನಲ ಜಾಗೃತಿ ಸಂಸ್ಥೆಯ ಒಂದು ಯೋಜನೆಗಳನ್ನ, ತರಬೇತಿಯ ಅಂಶಗಳನ್ನ ಸರಿಯಾಗಿ ಅವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ಮತ್ತು ಇಂತಹ ಒಂದು ಸಹಕಾರಿ ಸಂಘಗಳೇನದವಲ್ಲ, ಇವುಗಳಿಗೆ ಆದಾಯ ಮೂಲಗಳನ್ನು ನಾವು ಮಾಡಬೇಕಾಗ್ತದೆ, ಆರ್ಥಿಕವಾಗಿ ಬಲವರ್ಧನೆ ಆಗಬೇಕಾಗ್ತದೆ. ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ರೈತರಲ್ಲಿ ಈ ಬಗ್ಗೆ ಒಂದು ಸಂಘಟನಾತ್ಮಕ ಒಂದು ಚಟುವಟಿಕೆಯನ್ನ ಬಲಗೊಳಿಸಬೇಕು ಅಂತಂದ್ರೆ ಯಾವ ರೀತಿ ಪ್ರಯತ್ನಗಳು ಆಗಬೇಕು ಅಂತ ತಾವು ಹೇಳ್ತೀರಾ ಸುರೇಶ್ ಕುಲಕರ್ಣಿ ಅವರೇ? ರೈತ ಅಂದಕ್ಷಣ ಆರ್ಥಿಕ ಒಂದು ಸ್ಥಿತಿಯಲ್ಲಿ ಅವ ತೀರಾ ಹೀನಾಯವಾಗಿದ್ದಾನೆ, ಅವನಿಗೆ ಯಾವುದೇ ಒಂದು ಆರ್ಥಿಕ ಬಂಡವಾಳವನ್ನ ತೊಡಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ, ಈ ದಿಶೆಯತ್ತ ಅವನ್ನ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಅವ ಕೃಷಿ ಮಾಡ್ಬೇಕಂತ ಹೇಳಿ ಕೃಷಿ ತಜ್ಞರು ಕೂಡ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ನಮ್ಮ ಈ ಸಂಘಟನೆ ಮೂಲಕ ನೀರಾವರಿ ವ್ಯವಸ್ಥೆ ನಿರ್ವಹಣೆ ಆಗ್ಲಿಕ್ಕೂ ಕೂಡ ಅಷ್ಟೇ ತೊಂದರೆ ಇದೆ ಅಂತೇಳಿ ಅವ್ರನ್ನ ಸಂಘಟನೆ ಮಾಡ್ಲಿಕ್ಕಾಗಿ ಸರ್ಕಾರ ಏನು ಒಂದು ನೀರು ಬಳಕೆದಾರ ಸಹಕಾರಿ ಸಂಘಗಳನ್ನ ರಚನೆ ಮಾಡ್ಲಿಕ್ಕೆ ಒಂದು ರೂಪುರೇಷೆ ಹಾಕಿಕೊಟ್ಟಿದ್ದಾರೋ ಅದಕ್ಕೂ ಕೂಡ ಅನೇಕ ರೀತಿಯ ಆರ್ಥಿಕ ಬಲವರ್ಧನೆಗೊಳ್ಳಿಕ್ಕೆ ಅವುಗಳಿಗೆ ಅನುದಾನಗಳನ್ನ ಕಲ್ಪಿಸ್ಲಿಕ್ಕೂ ಮುಂದಾಗ್ಯಾರ. ಆ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬರುವಂತಹ ಜನ ಆ ಸದಸ್ಯತ್ವ ಪಡೆಯುವ ಮೂಲಕ ತಮ್ಮ ಬಂಡವಾಳವನ್ನು ಪ್ರಾರಂಭ ಮಾಡ್ತಾರೆ. ಅದು ಕೂಡ ಒಂದು ಆದಾಯದ ಒಂದು ಅಂಶ ಅಂತ ನಾವು ಹೇಳಬಹುದು. ಆ ಸದಸ್ಯತ್ವ ಮೂಲಕ ಒಂದು ಕಡೆ ಆದರೆ ಇನ್ನೊಂದು ಒಂದು ಸಂಘಟನೆಯಾಗಿ ಆ ಸಂಘ ನೋಂದಣಿಯಾಗ್ಯದ ಅನ್ನುವಂಥದ್ದು, ಅಲ್ಲೊಂದು ಆಡಳಿತ ಮಂಡಳಿ ರಚನೆ ಆಗ್ಯದ ಕಾನೂನಾತ್ಮಕವಾಗಿ ಅನ್ನುವಂಥದ್ದು ಕಂಡು ಬಂದಾಗ ಆಯಾ ಸಂಘಗಳಿಗೆ ಕ್ಷೇತ್ರವಾರು ಏನ್ ಪ್ರದೇಶದ ಅಲ್ಲ ಪ್ರತಿ ಹೆಕ್ಟೇರಿಗೆ ಕರ್ನಾಟಕ ಘನ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇವು ಎರಡರ ಒಂದು ಅನುದಾನ 90% ಬರ್ತದೆ. ಹೆಕ್ಟೇರಿಗೆ 1200 ರೂಪಾಯಿದಂತೆ ಅವರಿಗೆ ಒಂದು ಸಲದ ಅನುದಾನ ಕೊಡುವಂತ ಒಂದು ಉತ್ತಮವಾದಂತ ವ್ಯವಸ್ಥೆ. ರೈತರ ಕಾಂಟ್ರಿಬ್ಯೂಷನ್ ಇಲ್ಲೇ ಕೇವಲ 10%. ಹೀಗಾಗಿ ಒಂದು 500 ಹೆಕ್ಟೇರಿಗೆ 6 ಲಕ್ಷ ರೂಪಾಯಿವರೆಗೂ ನಾವು ಅನುದಾನವನ್ನಾಗಿ ಪಡೆದು ಅಲ್ಲೇ FD ಇಡ್ತೇವೆ. ಆ ಎಫ್ ಡಿ ಮೂಲಕ ಸಂಘಕ್ಕೆ ಬರುವಂತ ಒಂದು ಬಡ್ಡಿಯ ಮೊತ್ತ ಏನದಲ್ಲ ಅದರ ಅಡಿಯಲ್ಲೂ ಕೂಡ ಇವರು ತಮ್ಮ ಆರ್ಥಿಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅಲ್ಲದೆ ಏನು ನೀರು ಪಡಿತಾರೆ ಇಲಾಖೆಯಿಂದ, ಆ ಪಡೆದಂತಹ ನೀರಿಗೆ ನೀರಿನ ಸೇವಾ ಶುಲ್ಕ ಅಂತೇಳಿ ಬೆಳೆವಾರು ಎಕರೆವಾರು ಸಂಘದ ಪ್ರತಿಯೊಬ್ಬ ಸದಸ್ಯ ನಿಂತರ ಆಡಳಿತ ಮಂಡಳಿ ಕಾರ್ಯದರ್ಶಿಗಳು ನಿಂತು ಅವರು ಏನೇನ್ ಬೆಳೆ ಬೆಳೆದಾರಲ್ಲ ಅದರ ಮೂಲಕನೂ ಕೂಡ ಒಂದು ಆದಾಯ ಮೂಲವನ್ನ ಕ್ರೋಢೀಕರಣ ಮಾಡಿಕೊಳ್ಳಿಕ್ಕೆ ಸರ್ಕಾರ ಇಲ್ಲಿ ಅವಕಾಶ ಕಟ್ಟಿದೆ. ಸರ್ಕಾರ ಅದರಲ್ಲಿ ಅಕ್ಷರಶಃ ನಾವು ಹೇಳಬೇಕಂದ್ರೆ ಒಂದು ಪೈಸಾನೂ ನಿರೀಕ್ಷೆ ಮಾಡದ ಆ ಸಂಘಗಳ ಬಲವರ್ಧನೆ ಆಗಲಿ ಅಂತೇಳಿ ಸಂಪೂರ್ಣ ಒಂದು ಸ್ವಾತಂತ್ರ್ಯತೆ ಅವ್ರಿಗೆ ಕಲ್ಪಿಸಿಕೊಟ್ಟರ. ಇನ್ನೂ ಹಲವಾರು ಸ್ಕೀಮ್ಗಳನ್ನ ನೀರು ಬಳಕೆದಾರ ಸಂಘಗಳಿಗೆ ಆರ್ಥಿಕ ಮೂಲವಾಗಿ ಸರ್ಕಾರ ಕೊಡುವಂತ ಅಪೇಕ್ಷೆ ಮಾಡಿದೆ. ಯಾವುದೇ ಒಂದು ಆರ್ಥಿಕ ಹೊರೆ ಆಗದ ಹಾಗೆ ಸಂಘಟಿತರಾಗಿ ಆ ನೀರಿನ ಸದ್ಬಳಕೆ ಮಾಡ್ಕೋರಿ, ಹೆಚ್ಚು ಬೆಳೆಯನ್ನ ಬೆಳೆಯಿರಿ ಅನ್ನುವಂತ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಕಲ್ಪಿಸಿ ಒಂದು ಸಹಕಾರ ಸಂಘಗಳು ಯಶಸ್ವಿ ಆಗಬೇಕು ಅಂತ ಹೇಳಿ ಸರ್ಕಾರದ ಮೂಲ ಉದ್ದೇಶ. ಹೀಗಾಗಿ ಆರ್ಥಿಕವಾಗಿ ಕೂಡ ಪುನಶ್ಚೇತನ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡದ್ರ ಬಗ್ಗೆ ಬಹಳ ವಿಸ್ತೃತ ಮಾಹಿತಿ ನೀಡಿದರೆ ಸುರೇಶ್ ಕುಲಕರ್ಣಿ ಅವರೇ. ಸಮಾಜದಲ್ಲಿ ಪ್ರತಿಯೊಬ್ಬರು ಒಂದು ಹೊಂದಾಣಿಕೆಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆದ್ರೆ ಯಶಸ್ಸು ತನ್ನಿಂತಾನೆ ಆಗ್ತದೆ. ವಿಶೇಷವಾಗಿ ಸಮಾಲೋಚಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಏನು ತಮ್ಮ ಒಂದು ಅನುಭವ, ಹೇಗೆ ಈ ಹೊಂದಾಣಿಕೆ ಮಹತ್ವವನ್ನ ರೈತ ಸಮುದಾಯದವರಿಗೆ ತಾವು ಹೇಳ್ತೀರಾ? ಈ ವಿಚಾರವಾಗಿ ಕರ್ನಾಟಕ ಸರ್ಕಾರ ಬಹಳ ಉತ್ತಮವಾದಂತಹ ಚಿಂತನ ಮಂಥನಗಳನ್ನು ಮಾಡಿದೆ. ಆಯಾ ವಿಷಯ ಪರಿಣಿತರನ್ನು ಕೂತ್ಕೊಂಡು ಇಲ್ಲೇ ಒಂದು ಅತ್ಯಂತ ಉತ್ತಮವಾದಂತಹ ಸ್ವರೂಪವನ್ನು ಇದಕ್ಕೆ ಕಲ್ಪಿಸಿದೆ. ಅಲ್ಲೇ ನೀಡಿದಂತಹ ಕಾನೂನು ತಜ್ಞರು, ಸಹಕಾರ ತಜ್ಞರು, ಕೃಷಿ ತಜ್ಞರು, ನೀರಾವರಿ ಎಂಜಿನಿಯರ್ಗಳು ಇವರೆಲ್ಲರ ಒಂದು ಸಮ್ಮೇಳನದಿಂದ ಒಂದು ಉತ್ತಮವಾದಂತಹ ವ್ಯವಸ್ಥೆ ಮಾಡ್ಯಾರ. ಆ ವ್ಯವಸ್ಥೆ ಅಡಿಯಲ್ಲಿ ಜಲಸಂಪನ್ಮೂಲ ಇಲಾಖೆ ಹಾಗೂ ರೈತರು ಈ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ಆಗ್ಬೇಕಂದ್ರೆ, ಈ ನೀರಿನ ನಿರ್ವಹಣೆ ಸಮರ್ಪಕವಾಗಿ ಆಗ್ಬೇಕಂದ್ರೆ ಆ ರೈತರೊಂದಿಗೆ, ಆ ನೀರು ಬಳಕೆದಾರ ಸಂಘದೊಂದಿಗೆ, ನೀರಾವರಿ ಇಲಾಖೆಯೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಟ್ಟಾರ. ಇದು ಹಂಗ ಬಾಯಿ ಮಾತ್ಲೆ ಅಲ್ಲ, ಇದಕ್ಕೆ ಒಂದು ಒಡಂಬಡಿಕೆ ಪತ್ರ ಆಗ್ಯದ. ನೀರಾವರಿ ಇಲಾಖೆ ಏನೇನು ಜವಾಬ್ದಾರಿಗಳನ್ನು ವಹಿಸ್ಕೋಬೇಕು ಅನ್ನುವಂಥದ್ದು ಅದರಲ್ಲಿ ಹೇಳ್ಯಾರ. ಈ ಕಡೆ ನೀರು ಬಳಕೆದಾರ ಸಂಘ ಆಗಿ ನೀವು ಏನ್ ಜವಾಬ್ದಾರಿಗಳನ್ನು ವಹಿಸ್ಕೋತೀರಿ? ಇಬ್ಬರ ಒಂದು ಕೈ ಜೋಡಣೆಯಿಂದ ಮಾತ್ರ ಈ ನೀರು ನಿರ್ವಹಣೆ ಆಗ್ತದೆ, ವಿನಃ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಯೋಜನೆಗಳನ್ನು ನಿರ್ಮಿಸ್ಯಾರ ಇಲಾಖೆಯವರು, ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಂತ ಪ್ರತಿಯೊಬ್ಬ ಫಲಾನುಭವಿನೂ ಇಲ್ಲಿ ಕೈ ಜೋಡಿಸ್ಬೇಕಂತೇಳಿ MOU ಮೂಲಕ ಇದನ್ನು ಮಾಡಿಕೊಟ್ಟಾರ. ಪ್ರತಿಯೊಂದು ಅಂಶಗಳನ್ನು ಅದರಾಗ ತಿಳಿಸ್ಯಾರ. ಅದರ ಅಡಿಯಲ್ಲಿ ನಮ್ಮ ಸಂಘಟನೆಗಳು ಹಾಗೂ ಈ ಒಂದು ವ್ಯವಸ್ಥೆ ಮುಂದುವರೆದಂತ ಹೇಳ್ಬಹುದು. ಬಹಳ ಸಂತೋಷ. ಇಂಜಿನಿಯರ್ಗಳು ಮತ್ತು ರೈತರ ಮಧ್ಯೆ ಒಂದು ಸಮನ್ವಯತೆಯನ್ನು ಸಾಧಿಸುವ ನಿಟ್ಟಿನೊಳಗೆ ತುಂಬಾ ಪರಿಣಾಮಕಾರಿಯಾಗಿ ವಾಲ್ಮಿ ಜಲನೆಲ ನಿರ್ವಹಣಾ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸಂಘಟನೆಯ ಜೊತೆಗೆ ಕೆಲಸ ಮಾಡ್ತಾ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಒಂದು ಸಂಪರ್ಕ ಕಲ್ಪಿಸುವ ಒಂದು ಸೇತುವೆಯಾಗಿ ಈ ಒಂದು ಸಂಘಟನೆಗಳು ಕೆಲಸ ಮಾಡಬೇಕಾಗ್ತದೆ. ಇದು ಹೆಂಗ ಸಾಧ್ಯ ಆಗುತ್ತೆ ಅಂತ ತಾವು ಹೇಳ್ತೀರಾ? ಗ್ರಾಮ ಮಟ್ಟದಲ್ಲಿ ನಮ್ಮ ನೀರು ಬಳಕೆದಾರ ಸಂಘಗಳ ಅವರಿಗೆ ನೀರಾವರಿ ಇಲಾಖೆಯವರು ಒಂದು 500 ಹೆಕ್ಟೇರ್ ನಿಂತರ ಒಂದು 700-800 ಹೆಕ್ಟೇರ್ ವರೆಗೂ ಆ ನೀರಿನ ನಿರ್ವಹಣೆಗೆ ಕ್ಷೇತ್ರ ಹಂಚಿಕೊಟ್ಟಾರ. ಸಹಕಾರಿ ಕಾಯ್ದೆ ಅಡಿಯಲ್ಲಿ ಅವುಗಳಿಗೆ ಫೆಡರಲ್ ಸಿಸ್ಟಮ್ ಇದೆ, ವಿತರಣಾ ಮಟ್ಟದ ಒಕ್ಕೂಟ ಅಂತ ಮಾಡ್ತೀವಿ. ಅಲ್ಲಿ ಬರ್ತಕ್ಕಂತ 16 ನೀರು ಬಳಕೆದಾರ ಸಂಘಗಳ ಕೂಡಿ ಒಂದು ಒಕ್ಕೂಟ ಆಗ್ತದೆ. ಯೋಜನಾ ಮಟ್ಟದಲ್ಲಿ ಹಲವಾರು ವಿತರಣೆಗಳು ಸೇರಿ ಅಲ್ಲೇ ಒಂದು ಯೋಜನಾ ಮಟ್ಟದ ಮಹಾಮಂಡಳ ಅಂತ ರಚನೆ ಮಾಡಿ ಫೆಡರಲ್ ಸಿಸ್ಟಮ್ ಅಂತ. ಯೋಜನಾ ಮಟ್ಟದಲ್ಲಿ ಕೂಡ ನಮ್ಮ ರೈತ ಸಂಘಟನೆಗಳಿರ್ತಾವ, ನೀರು ಬಳಕೆದಾರ ಸಂಘಗಳಿರ್ತಾವ, ಅದಕ್ಕೆ ಮಹಾಮಂಡಳ ಅಂತೇವೆ. ಅವುಗಳನ್ನೆಲ್ಲ ಕೇಂದ್ರೀಕರಿಸಿ ರಾಜ್ಯ ಮಟ್ಟದಲ್ಲಿ ಒಕ್ಕೂಟ, ಆ ದಿಶೆಯಲ್ಲಿ ರಾಜ್ಯಕ್ಕೂ ಕೂಡ ಇದನ್ನ ಸಂಪರ್ಕಗೊಳಿಸಿ ಪ್ರಾಥಮಿಕ ಹಂತದಿಂದ ವಿತರಣಾ ಮಟ್ಟ, ವಿತರಣಾ ಮಟ್ಟದಿಂದ ಯೋಜನಾ ಮಟ್ಟ, ಯೋಜನಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಈ ಒಂದು ಲಿಂಕ್ ಅನ್ನು ಕಲ್ಪಿಸೇವೆ. ಇದನ್ನ ಹೊರತುಪಡಿಸಿ ಇನ್ಯಾವುದೇ ವ್ಯವಸ್ಥೆ ಕೂಡ ಇಷ್ಟೊಂದು ಸಮರ್ಪಕ ಆಗುವುದಿಲ್ಲ. ಸಹಕಾರ ಒಂದೇ ಇದಕ್ಕೆ ಸುವರ್ಣ ಮಾರ್ಗ ಅಂತ ಹೇಳಬಹುದು ಸರ್. ಸುರೇಶ್ ಕುಲಕರ್ಣಿ ಅವರೇ, ಒಂದು ಹೊಂದಾಣಿಕೆ, ಸಮನ್ವಯತೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಆದ್ರೆ ಸಮಸ್ಯೆಗಳ ಜಟಿಲತೆ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ಒಬ್ರಿಗೊಬ್ರು ಅರ್ಥ, ಒಂದು ಸಮಸ್ಯೆಯನ್ನ ಏಕೋಭಾವದಿಂದ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ, ಅದು ಬಹಳ ಮುಖ್ಯ. ಸುರೇಶ್ ಕುಲಕರ್ಣಿ ಅವರೇ, ಈಗ ಕರ್ನಾಟಕದಲ್ಲಿ ಸಾಕಷ್ಟು ಬರಗಾಲ ಪೀಡಿತ ಆಗಿವೆ, ಇವತ್ತು ಜಲಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯನ್ನ ಈ ನೀರು ಬಳಕೆದಾರ ಸಂಘಗಳು ಹೆಂಗೆ ಎದುರಿಸ್ತವೆ, ಅವ್ರಿಗೆ ಈ ಒಂದು ವಿಷಯದೊಳಗೆ ಯಾವ ಮಟ್ಟಿಗೆ ತಿಳುವಳಿಕೆ ನೀಡಲಾಗಿದೆ, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ಬಹುದಾ? ಪ್ರತಿಯೊಬ್ಬ ರೈತನಿಗೂ ಇವತ್ತು ನೀರು ಅವಶ್ಯದ. ಹಲವಾರು ರೀತಿಯ ನೀರಾವರಿ ಯೋಜನೆಗಳನ್ನ ಸರ್ಕಾರ ನಮಗೆ ಕಲ್ಪಿಸ್ತಾ ಬಂದಿದೆ, ಕಾಲಕಾಲಕ್ಕೆ ಅವುಗಳಲ್ಲಿ ಆಧುನಿಕ ವ್ಯವಸ್ಥೆಗಳನ್ನು ಕೂಡ ಪರಿಚಯಿಸ್ತಾ ಬಂದಿದೆ. ಎಲ್ಲೆಲ್ಲಿ ನೀರಿನ ಕೊರತೆ ಆಗ್ತದ ಅಲ್ಲೇ ನೀರಿನ ಜಲರಾಶಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶಗಳಿಲ್ಲ, ಆದ್ರೆ ಇದ್ದ ನೀರಿನಲ್ಲೇ ಎಲ್ಲರನ್ನೂ ತೃಪ್ತಿಗೊಳಿಸಬೇಕಾಗಿದೆ. ಅದಕ್ಕಾಗಿ ಆಯಾ ವಿಷಯ ತಜ್ಞರು ನಮಗ ಆಧುನಿಕ ವ್ಯವಸ್ಥೆಗಳನ್ನ ಪರಿಚಯ ಮಾಡ್ತಾ ಬಂದಾಗ ಆಯಾ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ನೀರು ಬೇಕೋ ಅಂತ ಒಂದು ಆಧುನಿಕ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ದಾರೆ. ನಾವೆಲ್ಲ ರೈತರು ಅವುಗಳನ್ನ ಪರಿಚಯ ಮಾಡ್ಕೋಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಅವುಗಳನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋದದ್ದಾದ್ರೆ ಯಾವುದೇ ಸವಾಲುಗಳು ನಮಗೆ ಎದುರಾಗುವುದಿಲ್ಲ, ಅವುಗಳನ್ನ ಜಯಿಸ್ತೇವೆ ಅಂತ ಹೇಳಿ ನಾವು ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀರಾವರಿ ನೀರು ನಿರ್ವಹಣೆಯಲ್ಲಿ ಸಮುದಾಯ ಸಂಘಟನೆಯ ಪಾತ್ರ ಹಾಗೂ ಸವಾಲುಗಳು ಈ ಕುರಿತು ಸುರೇಶ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿಯನ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಕಾರ್ಯಕ್ರಮ ಹೊಲಕಬತ್ತಿ ಭಾಗವಹಿಸುತ್ತಾರೆ ವಿದ್ಯಾನರ್ಗುಂದ್ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ವಿದ್ಯಾ ವಿದ್ಯಾ ಏನ್ ಮಾಡಾಕತ್ತೀಯವ್ವ? ಬಾರ್ವಾ ಮಾಲಕ, ಈಗ ಬಂದಿನ? ಹಾ ಈಗ ಬಂದೆ ನೋಡು. ಏನ ಬುತ್ತಿ ಜೋರಾಗತ್ತೈತಿ ಹೊಲಕ್ಕ. ಮತ್ ಏನ್ ಮಾಡ್ಬೇಕು? ಮತ್ ರೊಟ್ಟಿ ಮಾಡಿ ಮತ್ತೊಂದಿಟ್ಟು ಅವ್ರಿಕಾಳಿನ ಪಲ್ಯ ಮಾಡಿದ್ನೆ ಇವತ್ತು. ಅದ ವಿಶೇಷ ನೋಡೋ ನಮ್ಗೆಲ್ಲಾ ತಿನ್ನಾಕಂತಂದ್ರ. ಏನ ಭಾರಿ ಅವ್ರಿಕಾಳಿನ ಪಲ್ಲೆ ಘಮ್ ಅಂತೈತಿ. ಆ ಹೊಲಕ್ ಬತ್ತಿ ಜೋರ್ ಹಂಗಾರ. ಮತ್ ಜೋರ್ ಮತ್ ಮಾಡಬೇಕಲ್ಲ. ಮತ್ ಈಗ ಹೊಲಕ್ ಹೊಂಟ್ರ ಮತ್ತೆ ದುಡಿಯಾಕ ಶಕ್ತಿ ಬೇಕಲ್ಲ. ಶಕ್ತಿ ಬೇಕಂತಂದ್ರೆ ಈಗ ಉಪ್ಪಿಟ್ಟು ಅವಲಕ್ಕಿ ಈಗ ನಿಮ್ಮಂಗ ಎಲ್ಲ ದೋಸೆ ಪಡ್ಡು ತಿನ್ಕೊಂತ ಕುಂತ್ರ ಹೊಟ್ಟೆ ತುಂಬಬೇಕಲ್ವಾ. ಹೊಲಕ್ಕ ಹೋಗೋರಿಗೆ ಚಲೋ ಊಟ ಬೇಕು ನೋಡು. ದುಡ್ಕೊಂಡು ಬರ್ತಿರ್ತಾರ. ಹಾ ಈಗ ನಾ ಎಲ್ಲಾರು ಉಪ್ಪಿಟ್ಟು ಕೊಟ್ಟನೆ ಒಂದಿಟ್ಟು ಅನ್ನ ಸಾರ ಕೊಟ್ಟನೆ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬಂಗಿಲ್ಲ. ಈಗ ಅವಾಗ ನಾವು ಏನು ಮಾಡಬೇಕು? ಒಂದು ರೊಟ್ಟಿ ಮಾಡಿ, ಬಿಸಿ ಬಿಸಿ ರೊಟ್ಟಿ ಮಾಡಿ, ಒಂದು ಎರಡು ಥರದ ಕಾಯಿಪಲ್ಯ ಮಾಡಿ, ಅದಕ್ಕೊಂದು ಅರ್ಧ ಖಾರ, ಇಂಥವು ಏನಾರು ಒಂದು ಚಟ್ನಿ, ಇಂಥವು ಏನಾರು ಇದ್ರೆ ಈಗ ದುಡಿಯಂಥ ಮನುಷ್ಯಾಗ ಏನಾಕತ್ತಪ್ಪ ಅಂತಂತಂದ್ರೆ ಮೈಯಾಗೂ ಶಕ್ತಿ ಬರ್ತೈತಿ, ಕೈಕಾಲು ಗಟ್ಟಿ ಇರ್ತಾವೆ. ಖರೆ ನೋಡುವ, ಅಂದಂಗ ನೀ ಏನು ಇದು ಅವ್ರಿಕಾಳಿಂದು ಗುಗ್ರಿ ಪಲ್ಯ ಮಾಡಿಯಲ್ಲ, ಇದು ತಿಂದ್ರೆ ಭಾಳ ಚಲೋ ಪ್ರೋಟೀನ್ ಸಿಗ್ತತಿ. ಮತ್ತು ಇದ್ರಾಗ ಏನಂತಾರ ಇದು ಏನುವ ಫೈಬರ್ ಅಂತಾರ, ನಾರಿನಂಶ ಅದು ಭಾಳ ಇರ್ತತಿ. ಈ ಶುಗರ್ ಇದ್ದವ್ರಿಗೆಲ್ಲ ಡಾಕ್ಟರ್ ಹೇಳ್ತಾರ ಅವ್ರಿಕಾಳು ಇಂಥವು ಎಲ್ಲ ತಿನ್ಕೊಂಡು ಬರ್ರಿ, ಪ್ರೋಟೀನ್ ಇದ್ದಿದ್ದು ಆಹಾರ ಅದರೊಳಗೆ ನಾರಿನಂಶನೂ ಇರಬೇಕಂತ ಹೇಳ್ತಾರ. ಇದು ಬಹಳ ಚಲೋ ಆಹಾರ ನೋಡುವ ಶುಗರ್ ಇದ್ದವ್ರಿಗೆ. ಹೌದು, ಈಗ ಅದ್ರಂಗ ಮತ್ತೀಗ ಡಾಕ್ಟರ್ಸ್ನು ಏನು ಹೇಳ್ತಾರಪ್ಪ ಅಂತಂತಂದ್ರೆ ಈಗ ನಾವು ಈಗ ಮೊಳಕೆ ಬರೆಸಿದಂಥ ಕಾಳುಗಳನ್ನು ಇರ್ತಾವಲ್ಲ ಅಂಥವು ತಿಂದ್ರೆ ನಾವು ಹೆಚ್ಚಿನ ಪ್ರೋಟೀನ್ ಅದರೊಳಗೆ ನಮಗೆ ಸಿಗ್ತದೆ. ಇದ್ರೊಳಗೆ ಈಗ ಅವ್ರಿ ಕಾಳಿನೊಳಗೆ ತೊಗೊಂಡ್ಬೇಕಂತಂದ್ರೆ ಈಗ ನೀವು ನೋಡ್ಬೇಕಂತಂದ್ರೆ ಅನ್ನಾಂಗ ಬಿ ಅಂತಿರ್ತೈತಿ, ಅನ್ನಾಂಗ ಸಿ ಅಂತಿರ್ತೈತಿ, ಲವಣಾಂಶ ಅನ್ನುವಂಥದ್ದು ಏನೈತಲ್ಲ ಅದರೊಳಗೆ ಹೇರಳವಾಗಿರ್ತಾವೆ ನೋಡುವ. ಹೌದು, ಮತ್ತು ಇವು ಏನಿರ್ತಾವಲ್ವ ಈ ಬೇರ್ನ್ಯಾಗ ಈ ಅವ್ರಿಕಾಳು ಇಂಥ ಎಷ್ಟು ಥರದ ಅವ್ರಿ ಅದಾವಂದ್ರೆ ಹೇಳಕ್ಕ ಸಾಧ್ಯ ನೋಡು. ಏನಂತಾರ ಬ್ರಾಡ್ ಬೀನ್ಸ್ ಅಂತಾರ, ಅಗಲನ್ನ ಅವ್ರಿಕಾಳು ಬರ್ತಾವಲ್ಲ ಆವು, ಆಮೇಲೆ ಇಂದು ಕ್ರೆಸ್ ಬೀನ್ಸ್ ಅಂತಾರ, ಈ ಪಲಾವ್ಗೆಲ್ಲ ಹಾಕ್ತೇವಲ್ಲ ಅವು ಅವ್ರಿನ ಫ್ರೆಂಚ್ ಬೀನ್ಸ್ ಅಂತಾರ. ಆಮೇಲೆ ಎಷ್ಟು ಥರದ ಅವ್ರಿಕಾಳು ಅವು ಹೇಳ್ಕೊಂತ ಹೋದ್ರೆ ದಿನ ಸಾಲಂಗಿಲ್ಲ ನೋಡು. ಈಗ ನಾವು ಹೇಳ್ಕೊಂತ ಹೋದ್ರೆ ಹೆಬ್ಬಾಳ ಅವ್ರಿ ಅಂತ ಬೆಳೀತಾರೆ, ಅರ್ಕ ಅರ್ಕ ವಿಜಯ್ ಅಂತ ಬೆಳೀತಾರೆ, ಕಾಡ್ಮತಿ ಅವ್ರಿ ಅಂತ ಬೆಳೀತಾರೆ. ಇವು ನಮ್ಗೆ ರೂಢಿಯೊಳಗಿರೋಂಗಿಲ್ಲ. ಆದ್ರೆ ನಮ್ಮ ಹಳ್ಳಿಯೊಳಗೆ ಇವಕ್ಕೆಲ್ಲ ಏನಂತಾರಪ್ಪ ಅಂತಂತಂದ್ರೆ ಜವಾರಿ ಅವ್ರಿ ಅಂತ ಬೇರೆ ಬೆಳೀತಾರೆ. ಅಗ್ಲನ ಅವ್ರಿಕಾಯಿ ಅಂತಂದ್ರಲ್ಲ ನೀವು, ಆ ಅಗ್ಲನ ಅವ್ರಿಕಾಯಿ ಅಂತ ಅದನ್ನು ಬೆಳೀತಾರೆ. ಮತ್ತು ಗಂಟವ್ರಿ ಅಂತೇಳಿ ಬೆಳೀತಾರೆ. ಹಾಂ, ಇಂಥವೆಲ್ಲ ಕಾಯಿಪಲ್ಯಗಳನ್ನು ಏನು ಮಾಡ್ತಾರೆ ಈಗ ಹೊಲದೊಳಗೆ ಈಗ ಮೇನ್ ಬೆಳೆಯಾಗೋಕ್ಕಿಂತ ಈ ಹಳ್ಳಿ ಪ್ರದೇಶದೊಳಗೆ ಮಲೆನಾಡ್ದೊಳಗೆ ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಇದನ್ನು ಹೊಲದ ಬದುವಿನೊಳಗೆ ಬೆಳೀತಾರೆ, ಮಿಶ್ರ ಬೆಳೆಯಾಗಿ ಬೆಳೀತಾರೆ ಜವಾರಿ ಅವ್ರಿನ. ಹೌದ್ವಾ, ಜವಾರಿ ಅವ್ರಿಕಾಳು ಪಲ್ಲೆ ಹಸೆಕರ ಹಾಕಿ ಮಾಡಿಬಿಟ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡು. ಹಂಗೆ ಮತ್ತು ಅದು ರುಚಿ ಯಾಕಂತಂದ್ರೆ ಈ ಅವ್ರಿಕಾಳಿನಿಂತ್ರ ನಾವು ಬೇರೆ ಬೇರೆ ಖಾದ್ಯಗಳನ್ನು ನಾವು ರೆಡಿ ಮಾಡ್ಕೋಬೋದು. ಇದರೊಳಗೆ ಅವ್ರಿಕಾಳು ಉಪ್ಪಿಟ್ಟು ಅಂತ ಮಾಡ್ತಾರೆ, ಅವ್ರಿ ಬ್ಯಾಳಿ ಅಂತ ಹೇಳಿ ಅದ್ರ ಪಲ್ಯ ಮಾಡ್ತಾರೆ, ಆಮೇಲೆ ಇದು ಅವ್ರಿನ ಹಸಿ ಕಾಳಿನಿಂತ್ರ ಇದ್ರ ಪಲ್ಯನೂ ಮಾಡ್ತಾರೆ, ಆಮೇಲೆ ಅವ್ರಿಕಾಳು ಸಾಗು ಅಂಥೇಳಿ ಮಾಡ್ತಾರೆ. ಇದನ್ನ ಏನು ಮಾಡ್ತಾರೆ ದೋಸೆ ಚಪಾತಿ ಮತ್ತು ಪುರಿಗೆ ಇದನ್ನು ನೆಂಚ್ಕೊಂಡು ತಿನ್ನಾಕಂಥೇಳಿ ಅವ್ರಿಕಾಳು ಸಾಗು ಅಂತೇಳಿ ರೆಡಿ ಮಾಡ್ತಾರೆ. ಮತ್ತು ಅವ್ರಿಕಾಳು ಉಸುಳಿ ಅಂತ ಮಾಡ್ತಾರೆ ಹಸಿ ಖಾರ ಹಾಕಿನಿ ಅಂದಂಗೆ. ಮತ್ತು ಅವ್ರಿಕಾಳಿನ ಸಾರು ಅಂದ್ರೆ ಅದ್ರದ್ದು ಸಾಂಬಾರನೂ ಮಾಡ್ತಾರೆ. ಹೌದು ನೋಡುವ, ಈ ಥರ ಥರದ ಅಡುಗೆ ಮಾಡ್ತಾರೆ. ಮತ್ತು ಇದು ನೆಲದ ಆರೋಗ್ಯಕ್ಕೆ ಎಷ್ಟು ಚಲೋ ಅಂದ್ರೆ ನಮ್ಮ ಭೂಮಿ ತಾಯಿಗೆ ಇದನ್ನು ಬೆಳೆಯೋದ್ರಿಂದ ಅದ್ರ ಗಂಟಿನೊಳಗೆ ಬೇರಿನ ಗಂಟಿನೊಳಗೆ ನೈಟ್ರೋಜನ್ನು ಫಿಕ್ಸ್ ಮಾಡುವಂತಹವು ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹ ಒಂದು ಗಂಟು ಬೇರೆ ಇರ್ತಾವೆ. ಆ ಸೂಕ್ಷ್ಮಾಣುಜೀವಿ ಏನಿರ್ತದಲ್ಲ ಬೇರಿನೊಳಗೆ ಅದು ನೇರವಾಗಿ ಸಾರಜನಕವನ್ನು ತಗೊಂಡು ಅದನ್ನು ಸ್ಥಿರೀಕರಣ ಮಾಡ್ತದೆ. ಹೀಗಾಗಿ ಭೂಮಿ ಫಲವತ್ತಾಗ್ತದೆ. ಇದರಿಂದ ನಾವು ಅವ್ರಿಕಾಳು ಅವಾಗವಾಗ ಮಿಶ್ರ ಬೆಳೆ ಆಗಲಿ ಮುಖ್ಯ ಬೆಳೆ ಆಗಲಿ ಬೆಳಿನಬೇಕು ನೋಡುವ. ಆಮೇಲೆ ಏನಿದು ಅವ್ರಿಕಾಳದ್ದು ಭಾಳ ಚಂದ ಪಲ್ಯ ಮಾಡಿ ನೀ ಹೆಂಗೆ ಮಾಡ್ತೀನಿ, ನಾವು ಒಂಥರ ಮಾಡ್ತೇವೆ ಒಣಕಾರ ಹಾಕಿ. ಇದೇನು ಹಸೆ ಖಾರದ್ದು ನನಗೆ ಅಷ್ಟು ಸರಿ ಬರೋದಿಲ್ಲ, ಹೆಂಗೆ ಮಾಡೀವ ಈ ಪಲ್ಯ? ಈಗ ಅವ್ರಿಕಾಳಿನೊಳಗೆ ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ಪಲ್ಯಗಳನ್ನು ಮಾಡ್ತಿರ್ತಾರವ ಮನಕ. ಈಗ ನಾ ಹೆಂಗೆ ಮಾಡ್ತೇನಪ್ಪ ಅಂತಂತಂದ್ರೆ ಈಗ ನನ್ನ ಮಕ್ಕಳಿಗೆ ಭಾಳ ಮಾಡಿದ್ರೆ ಹಸೆ ಖಾರ ಹಾಕಿದ ಅಡುಗೆ ಭಾಳ ಸೇರ್ತದೆ. ಈಗ ನಾ ಏನು ಮಾಡ್ತೇನೆ ರೀ, ಇದು ಹಸೆ ಕಾಳಿಂದ ಏನೈತಲ್ಲ ಈ ಅವ್ರಿಕಾಳು ತೊಗೊಂಡಿವಿ ಅಂತಂತಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಇದನ್ನು ಹೆಚ್ಚು ಹಾಕಿ ಒಗ್ಗರಣೆ ಹಾಕ್ತೇವೆ. ಈಗ ಹಸೆ ಮೆಣಸಿನ್ಕಾಯಿ ಅಲ್ಲ ಬಳ್ಳುಳ್ಳಿ ಕೊತ್ತಂಬರಿ ಇದನ್ನ ರುಬ್ಬಿ ಕಾಸ ನಾವು ಅದರೊಳಗೆ ಹಾಕ್ತೇವೆ. ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಅರಿಶಿನ ಅದಕ್ಕೆ ನಾವು ಇನ್ನೊಂದು ಭಾಳ ರುಚಿ ಕೊಡಕ್ಕೆ ಹಾಕೋದಪ್ಪ ಅಂತಂತಂದ್ರೆ ಆ ಗುರೆಳ್ ಹಿಂಡಿ ಅಂಥೇಳಿ ಗುರೆಳ್ ಹುರಿದು ಅದನ್ನೊಂದಿಟ್ಟು ಪೌಡರ್ ಮಾಡಿ ಅದರೊಳಗೆ ಸ್ವಲ್ಪ ನಾವು ಹಾಕಿದೀವಿ ಅಂತಂತಂದ್ರೆ ಅಡಿಗೆ ಇಷ್ಟು ಮಸ್ತ್ ಆಕತ್ಪ ಅಂತಂತಂದ್ರೆ ನೀ ಅಂದಂಗೆ 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿನ್ನೋಂಗೆ ಆಗಿರ್ತದ. ಆಮೇಲೆ ನೋಡುವ ಇದು ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸು ಆಗ್ತದ, ಅದಕ್ಕೆ ಅದ್ರ ಜೊತೆ ಒಂದಿಷ್ಟು ಹಿಂಗೆ ತಿನ್ನೋರು ಹಿಂಗೆ ಹಾಕ್ಲಿ, ಆಮೇಲೆ ಜೀರ್ಗಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಒಂಚೂರು ಜೀರ್ಗಿ ಹಾಕಿಬಿಟ್ರೆ ಮಸಾಲೆ ಅರಿಬೇಕಾರೆ ಈ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಕಡಿಮೆ ಆಗ್ಬೋದು. ಆಮೇಲೆ ಯಾತಿಂದ ರೂಢಿ ಇದ್ದವ್ರಿಗೆನ್ಕಿ ಇದು ಭಾಳ ಚಲೋನ ಆಹಾರ. ಆಮೇಲೆ ಇದನ್ನು ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ತಿಂದ್ರೆ ದೇಹದಾಗ ಬಾವು ಬರೋದು, ನಂಜು ಕಡಿಮೆ ಆಗ್ತದೆ. ಆಮೇಲೆ ಹಾನಿಕಾರಕ ಬ್ಯಾಕ್ಟೀರಿಯಾ ಏನಿರ್ತಾವಲ್ಲ ಅವುಗಳನ್ನು ಇದು ಒಂದು ಸಮತೋಲನಕ್ಕೆ ಕಂಟ್ರೋಲ್ ಮಾಡ್ತದೆ ಅಂಥ ಆಹಾರ ನಮ್ಮ ಅವ್ರಿಕಾಳು. ಹೀಗಾಗಿ ಅವಾಗವಾಗ ನಾವು ಬರೀ ಬ್ಯಾಳಿ ಸಾರು ಅನ್ನ ಒಂದೇ ಥರದ್ದು ಪಲ್ಯ ಸಾರು ಮಾಡೋಕ್ಕೆ ಬದಲಿ ಅವ್ರಿಕಾಳಿನ ಸಾರು ಅವ್ರಿಕಾಳಿನ ಪಲ್ಯನೂ ಅವಾಗವಾಗ ಮಾಡಿ ತಿನ್ಬೇಕು ನೋಡುವ. ಈಗ ಹಂಗ ತಿನ್ನೋದ್ರಿಂದ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ಯಾರಪ್ಪ ಅಂತಂತಂದ್ರೆ ಊಟ ಬಲ್ಲವಂಗ ರೋಗ ಇಲ್ಲ ಮಾತ್ ಬಲ್ಲವಂಗ ಜಗಳಿಲ್ಲ ಅಂತ ಹಿರಿಯರು ಯಾಕೆ ಶಾಸ್ತ್ರ ಮಾಡ್ಯಾರವ ಅಂತಂತಂದ್ರೆ ಇದಕ್ಕೆ. ಯಾಕಂದ್ರೆ ಊಟ ನಾವು ಯಾವ್ಯಾವ ಸೀಸನ್ದೊಳಗೆ ನಾವು ಹೆಂಗೆಂಗೆ ತಿನ್ನಬೇಕು ಮತ್ತು ಯಾವ್ಯಾವ ಪದಾರ್ಥಗಳನ್ನು ನಾವು ಹೆಂಗೆಂಗೆ ಬಳಸಬೇಕು, ಯಾವ್ಯಾವ ಸೀಸನ್ದೊಳಗೆ ಎಂಥ ಎಂಥ ಹಣ್ಣು ಬಂದಿರ್ತಾವಲ್ಲ ಅಂಥ ಹಣ್ಣುಗಳನ್ನು ನಮ್ಮ ನಾವು ಊಟದ ಪ್ರಮಾಣದಾಗ ಅವನು ಒಂದು ಸಹಿತ ಒಂದು ಭಾಗವಾಗಿ ನಾವು ತೊಗೊಂಡಿವಪ್ಪ ಅಂತಂತಂದ್ರೆ ಡಾಕ್ಟರ್ ಕಡೆ ಹೋಗುವಂಥ ಅವಶ್ಯಕತೆನೇ ಬೆಳಂಗಿಲ್ಲ ಮಾಲಕ. ಹೌದು ವಾ, ಕರೆ ಹೇಳಿದಿ ವಿದ್ಯಾ. ಇದೇನಿದೆ ಬುಟ್ಟಿಯೊಳಗೆ ಮಸ್ತ್ ಇದೇನಿದೆ ಮಸ್ತ್ ಅವ್ರಿಕಾಳು ಇಟ್ಟಿ ಇಲ್ಲೇ ಹೋಗುಬೇಕಾರ ನಾನೊಂಚೂರು ಒಯ್ತೇನವ ಮತ್ತೆ ಅಲ್ಲ ಮಾಲಕ. ಈಗ ಜವಾರಿ ಅವ್ರಿಕಾಯಿ ಸೀಸನ್ ಆಯ್ದು, ಈ ಬೆಳೆನ ಯಾವಾಗ ಬೆಳಿತಾರಪ್ಪ ಅಂತಂದ್ರೆ ನವೆಂಬರ್ದಿಂದ ಫೆಬ್ರವರಿ ಮಟಾನು ಈ ಕಾಯಿ ನಮಗೆ ಜವಾರಿ ಅವ್ರಿಕಾಯಿ ನೋಡಕ್ಕೆ ಸಿಗ್ತಾವ ನೋಡೋ ಮಾರ್ಕೆಟ್ನಾಗ. ಈಗ ಸದ್ಯ ಮಾರ್ಕೆಟಿಗೆ ಬಂದಾವಂತೇನಿ, ಈಗ ನಮ್ಮ ಹೊಲ್ದಾಗಿಂತ ನಾನಾಗಿ ತೊಗೊಂಡು ಕಾಸಿಗೆ ಮಾರಾಕನ ಕೊಟ್ಟು ಕಳಿಸಿ ನೋಡೋಂಗಾರೀಗ. ಹಾಂ, ಸಂಕ್ರಾಂತಿಗೆ ಈ ಅವ್ರಿಕಾಳಿನ ಪಲ್ಯ ಮಾಡೋದನ್ನ ನಮ್ಮ ಹಳ್ಳಿ ಕಡೆ ನಮ್ಮ ಮಲೆನಾಡು ಪ್ರದೇಶದೊಳಗೆ ಏನೈತಲ್ಲ ಪಲ್ಯ ಮಾಡೋದನ್ನ ಒಂದು ಸಂಕ್ರಾಂತಿಗೆ ದೊಡ್ಡ ಶ್ರೇಷ್ಠ ನೋಡುವ ಕಡೆ ಎಲ್ಲ. ಏನವ ಸಂಕ್ರಾಂತಿ ಹಬ್ಬಕ್ಕೆ ಅವ್ರಿಕಾಳು ಪಲ್ಯ ಇಲ್ದ ಹಾಕೇತೇನ? ಹಾ, ನಮ್ಮ ಮಾರ್ಕೆಟ್ನಾಗ ಬಂದಿದ್ ಗೊತ್ತೈತಿ, ಅಲ್ಲೂ ತಗೋತೇನಿ. ಆದ್ರೆ ಈಗ ಇಟ್ಟಿಯಲ್ಲಿ ಬುಟ್ಟಾಗ ಅವನು ಸ್ವಲ್ಪ ನನಗೆ ಹಾಕೊಡು ಒಯ್ತೀನಿ ನಾನು. ಏ, ಅದ್ರಾಗ ಏನವ ನೀ ಕೇಳೋದು ಹೆಚ್ಚ ನಾ ಕೊಡೋದು ಹೆಚ್ಚ, ತಗೊಂಡ್ ಬಿಡಂಗಾರ. ಅಥವಾ ನಿನಗೀಗ ಹೊಲಕ್ಕೆ ಹೊತ್ತಾಗಕತ್ತ, ನಾ ಬರ್ತೇನಿ ಇನ್ನ ಈ ಅವ್ರಿಕಾಳು ಪಲ್ಯ ಮಸ್ತ್ ಮಾಡಿಬಿಡ. ಅಲ್ಲ ಮಾಲಕ, ಈ ಸಂಕ್ರಾಂತಿಗೆ ಮಾತ್ರ ಬರೋದು ಬಿಡಕ್ ಹೋಗ್ಬೇಡ ನೋಡು. ಬಟಾಟಿ ಪಲ್ಯ ಮಾಡ್ತೇನಿ, ಆಮೇಲೆ ಅವ್ರಿಕಾಳು ಪಲ್ಯ ಮಾಡ್ತೇನಿ, ಅದ್ರ ಜೊತೆ ದ್ವಾಸಿ ಮಾಡ್ತೇನಿ. ಈಗ ದ್ವಾಸಿ ನೀವೆಲ್ಲ ರುಬಿ ಮಾಡ್ತಿರುವ, ನಮ್ಮ ಕಡೆ ಹಂಗಲ್ಲ. ನಾವೆಲ್ಲ ಹಿಟ್ಟಿನ ದ್ವಾಸಿ ಹಿಟ್ಟು ಕಲಸಿ ಹಿಟ್ಟಿನ ದ್ವಾಸಿ ಮಾಡಿ ಅವ್ರಿಕಾಳು ಪಲ್ಯ ಆಲೂಗಡ್ಡಿ ಪಲ್ಯ ಮಾಡಿ ಸಂಕ್ರಾಂತಿಗೆ ಮಾಡೋದಪ್ಪ, ಅದ ಒಂದು ದೊಡ್ಡ ಇದು ಶ್ರೇಷ್ಠ ನೋಡು ನಮ್ಮ ಹಳ್ಳಿ ಕಡೆ ಎಲ್ಲ. ಅಥವಾ ಸಂಕ್ರಾಂತಿಗನ್ಕಿ ನಾ ತಪ್ಸಂಗಿಲ್ಲ, ಭೋಗಿ ಊಟ ಮಾಡಕ್ಕ ಬಂದ ಬರ್ತೇನಿ. ಇನ್ನ ಆತು ನೋಡಿ, ಇವು ಅವ್ರಿಕಾಯಿ ತಗೊಂಡಿನಿ, ನಾ ಬರ್ತೀನಿ. ಇನ್ನ ಆತ್ವಾ, ನನಗೂ ಹಂಗಾರ ಹೊಲಕ್ಕೆ ಹೋಗಕ್ ಲೇಟ್ ಆಕತಿ, ನಾ ಏನು ಹೋಗ್ತೇನೆ, ನೀ ಹೋಗಿ ಬಂಗಾರ. ಆತು ತಗೋವ. ಹೊಲಕ್ಕ ಬುತ್ತಿ ಇದುವರೆಗೆ ಪ್ರಸಾರವಾಯಿತು. ಭಾಗವಹಿಸಿದವರು ವಿದ್ಯಾನಾರ್ಗೊಂದ್, ಪ್ರಸ್ತುತಿ ಮಾಲಾ ಸಾಮ್ರಾಣಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ಧಾರವಾಡ ತಾಲೂಕು ಕೆಳಗೇರಿಯ ಗಿರೀಶ್ ರಾಯಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳು. ಅಜ್ಜಿವಳೆ ನನ್ನಜ್ಜಿ, ಅಜ್ಜಿವಳೆ ನನ್ನಜ್ಜಿ, ಹೊತ್ತುಕೊಂಡು ಮುದ್ದಾಡಿಸಿದಾಕಿ ಚಿನ್ನ ಚೆಲುವ ಎಂದಾಕಿ, ಚಿನ್ನ ಚೆಲುವ ಎಂದಾಕಿ, ಚಂದ್ರನ ನನಗಾಗಿ ಕರೆದಾಕಿ. ಅಜ್ಜಿವಳೆ ನನ್ನಜ್ಜಿ, ಅಜ್ಜಿವಳೆ ವಂಶದ ನನಗೆ ಸರಿಟ್ಟಾಕಿ ನನ್ನ ಮೈ ತಿಕ್ಕಿ ತಿಡಿ ತೊಳೆದಾಕಿ, ವಂಶದ ನನಗೆ ಸರಿಟ್ಟಾಕಿ ನನ್ನ ಮೈ ತಿಕ್ಕಿ ತಿಡಿ ತೊಳೆದಾಕಿ. ಇವಳೇ ನನ್ನನ್ನು ಬತ್ತಾಕಿ ನೆತ್ತಿಗೆಣೆ ಉಣ್ಣಿಸಿ ತೂಗಿದಾಕಿ, ಇವಳೇ ನನ್ನನ್ನು ಹೊತ್ತಾಕಿ ನೆತ್ತಿಗೆಣೆ ಉಣ್ಣಿಸಿ ತೂಗಿದಾಕಿ. ಅಜ್ಜಿ ಇವಳೇ ನನ್ನ ಜೇ, ಅಜ್ಜಿ ಇವಳೇ ಬಟ್ಟಿಲಲ್ಲಿ ನಾನು ಅಳುತ್ತಿರಲು ಅತ್ತ ಇತ್ತ ಹೊತ್ತುಕೊಂಡು ಕುಣಿದಾಕಿ, ಬಟ್ಟಿಲಲ್ಲಿ ನಾನು ಅಳುತ್ತಿರಲು ಅತ್ತ ಇತ್ತ ಹೊತ್ತುಕೊಂಡು ಕುಣಿದಾಕಿ. ಬೆತ್ತಲೆ ಇದ್ದ ನನ್ನ ಮೈ ಮುಚ್ಚಲ್ ಮೊದಲಿಗೆ ಅಂಗಿ ಸಣ್ಣ ತಂದಾಕಿ, ಬೆತ್ತಲೆ ಇದ್ದ ನನ್ನ ಮೈ ಮುಚ್ಚ ಮೊದಲಿಗೆ ಹಂಗೆ ಚಣ ತಂದಾಜಿ ಅಜ್ಜಿಗೆ ಒಳೆ ನನ್ನ ಜಿ ಅಜ್ಜಿಗೆ ಒಳೆ ನನ್ನ ಜಿ ಹೊಟ್ಟೆಯ ಹಸುವಿಗೆ ನಾನಳಲು ರೇಗಿ ನನ್ನ ತಾಯಿ ಮೊಲೆ ಕೊಚ್ಚಿದಾಕೆ ಹೊಟ್ಟೆಯ ಹಸುವಿಗೆ ನಾನಳಲು ರೇಗಿ ನನ್ನ ತಾಯಿ ಮೊಲೆ ಕೊಚ್ಚಿದಾಕೆ ಹೊತ್ತಲೆ ಇದ್ದ ಮಲಮೂತ್ರ ಇವಳೆ ತೊಳೆದಾಕಿ ಪುಟ್ಟ ಗೊಂಬೆ ನನಗೆ ಕೊಟ್ಟು ನೆಚ್ಚಿದಾಕೆ ಮಲಮೂತ್ರ ಇವಳೆ ತೊಳೆದಾಕಿ ಪುಟ್ಟ ಗೊಂಬೆ ನನಗೆ ಕೊಟ್ಟು ನೆಚ್ಚಿದಾಕೆ ಅಜ್ಜಿ ಇವಳೆ ನನ್ನ ಜಿ ಅಜ್ಜಿ ಇವಳೆ ನನ್ನ ಜಿ ನೆಗಡಿ ಕೆಮ್ಮುಗಳು ನನಗೆ ಬಂದೊಡೆ ದೇಸಿ ಔಷಧ ಕೊಟ್ಟಾಕಿ ನೆಗಡಿ ಕೆಮ್ಮುಗಳು ನನಗೆ ಬಂದೊಡೆ ದೇಸಿ ಔಷಧ ಕೊಟ್ಟಾಕಿ ಅಜೀವನ ಮಂಗಡಿ ಬೇರು ಕೂಡಿಸಿ ಬುಟ್ಟಿ ಕೊಟ್ಟು ನನ್ನ ಬೇನೆ ಒಡ್ಸಿದಾಕಿ ಅಜೀವನ ಮಂಗಡಿ ಬೇರು ಕೂಡಿಸಿ ಬುಟ್ಟಿ ಕೊಟ್ಟು ನನ್ನ ಬೇನೆ ಒಡ್ಸಿದಾಕಿ ಅಜ್ಜಿ ಇವಳೆ ನನ್ನ ಜಿ ಅಜ್ಜಿ ಇವಳೆ ನನ್ನ ಜಿ ಒಟ್ಟುಕೊಂಡು ಮುದ್ದಾಡಿಸಿದಾಕಿ ಚಿನ್ನ ಚಲುವ ಎಂದಾಕಿ ಚಿನ್ನ ಚಲುವ ಎಂದಾಕಿ ಚಂದ್ರನ ನನಗಾಗಿ ಕರೆದಾಕಿ ಅಜ್ಜಿ ಇವಳೆ ನನ್ನ ಜಿ ಅಜ್ಜಿ ಇವಳೆ ನನ್ನ ಜಿ ಅವಳೇ ಇವಳು ನನ್ನ ಜಿ ಪಾತಕ ಪಾಟಿ ಚೀಲ ಕೊಟ್ಟಾಕಿ ಅವಳೇ ಇವಳು ನನ್ನ ಅಜ್ಜಿ ಪುಸ್ತಕ ಪಾಟಿ ಚೀಲ ತಂದಾಕಿ ನೆಗಡಿ ಕೆಮ್ಮುಗಳು ನನಗೆ ಬಂದೊಡ ದೇಸಿ ಔಷಧ ಕೊಟ್ಟಾಕಿ ನನಗಾಗಿ ಹರಕೆ ಹೊತ್ತಾಕಿ ಶಿವನಿಗೆ ಊದು ಬತ್ತಿ ಉರ್ಸಿದಾಕಿ ನನಗಾಗಿ ಹರಕೆ ಹೊತ್ತಾಕಿ ಶಿವನಿಗೆ ಊದು ಬತ್ತಿ ಉರ್ಸಿದಾಕಿ ಹರ್ಷದಲ್ಲಿ ಊರಿಗೊಟ್ಟ ಹಾಕಿದಾಕೆ ಹರ್ಷದಲ್ಲಿ ಊರಿಗೊಟ್ಟ ಹಾಕಿದಾಕೆ ಮುದ್ದಿಸಿ ಜೋಗುಳ ಹಾಡಿದಾಕೆ ಮುದ್ದಿಸಿ ಜೋಗುಳ ಹಾಡಿದಾಕೆ ಗುಬ್ಬಿಗೋಡಂದು ಕಟ್ಟುತ್ತಿದೆ ನೋಡು ಗುಬ್ಬಿಗೋಡಂದು ಕಟ್ಟುತ್ತಿದೆ ನೋಡು ಕಷ್ಟ ಸುಖಗಳ ಪರಿವು ಮಾಡದೆ ಕಸ ಕಡ್ಡಿ ಕಷ್ಟ ಸುಖಗಳ ಪರಿವು ಮಾಡದೆ ಕಸ ಕಡ್ಡಿ ಚುಂಚಿನಿಂದ ಹುಲ್ಲು ಕಿತ್ತು ತರುತ್ತಿದೆ ನೋಡು ಗುಬ್ಬಿಗೋಡಂದು ಕಟ್ಟುತ್ತಿದೆ ಕಾಣಲು ಚಿಕ್ಕದು ಕೆಲಸದಿ ಚೊಕ್ಕಿದು ಕಾಣಲು ಚಿಕ್ಕದು ಕೆಲಸದಿ ಚೊಕ್ಕಿದು ಸತತ ಹುಲ್ಲಿನ ಕಡ್ಡಿ ಎಣಿಕೆಯ ನೋಡು ಚುಂಚು ಕಾಲು ತಿರುವುತ್ತ ಮೇಲ್ ಕೆಳಗೆ ಜಿಗಿಯುತ್ತ ಚುಂಚು ಕಾಲು ತಿರುವುತ್ತ ಮೇಲ್ ಕೆಳಗೆ ಜಿಗಿಯುತ್ತ ಅಳತೆ ಮಾಪಿಟ್ಟಂತೆ ಎಣಿಕೆಯ ನೋಡು ಗುಬ್ಬೆ ಗೂಡೊಂದು ಕಟ್ಟುತ್ತಿದೆ ನೋಡು ಗುಬ್ಬೆ ಗೂಡೊಂದು ಕಟ್ಟುತ್ತಿದೆ ನೋಡು ಆಸೆ ಅಮಿಷಗಳ ಹೊಂದಿರುವ ಈ ಜೋಡಿ ಆಸೆ ಅಮಿಷಗಳ ಹೊಂದಿರುವ ಈ ಜೋಡಿ ಹತ್ತಿನಿಂದ ಗೋಡೆ ಇರ್ಲಿ ಗಿಡವಿರಲಿ ಗೂಡು ಕಟ್ಟುತ್ತ ಮರಿ, ಗೋಡೆ ಇರ್ಲಿ ಗಿಡವಿರಲಿ ಗೂಡು ಕಟ್ಟುತ್ತ ಮರಿ, ವಂಶ ಪರಂಪರೆಯ ಬೆಳೆಸುತ್ತಿದೆ ನೋಡು ಗುಬ್ಬೆ ಗೂಡೊಂದು ಕಟ್ಟುತ್ತಿದೆ ನೋಡು, ಗುಬ್ಬೆ ಗೂಡೊಂದು ಕಟ್ಟುತ್ತಿದೆ ನೋಡು. ಕೂಡಿಡದು ಕಾಳು ಕಾಡಿ ನಾಳೆ ಎಂಬ ಚೇಯೋಳು, ಕೂಡಿಡದು ಕಾಳು ಕಾಡಿ ನಾಳೆ ಎಂಬ ಚೇಯೋಳು, ಹೊಟ್ಟೆ ತುಂಬಿದ ಮೇಲೆ ಹಾಯಾಗಿ ಇರುವುದು, ಇದ್ದಾಗ ನಗು ನಗುತ ಚಿಲಿಪಿಲಿ ಗುಯಿ ಗುಡುತ, ಇದ್ದಾಗ ನಗು ನಗುತ ಚಿಲಿಪಿಲಿ ಗುಯಿ ಗುಡುತ, ತನ್ನ ಸಮೂಹದೊಳು ಹಾಯಾಗಿ ಜೀವಿಸಿದ ಗುಬ್ಬೆ ಹಗೆತನ ಕೇಳಿಲ್ಲ ಇರಿಸು ಮುರುಸುಗಳಿಲ್ಲ, ಹಗೆತನ ಕೇಳಿಲ್ಲ ಇರಿಸು ಮುರುಸುಗಳಿಲ್ಲ, ಹೊಂಚಿನಳು ಇತರರಿಗೆ ಕೇಡು ಬಯಸುವುದಿಲ್ಲ, ಕೋಮು ಸೀಮೆಗಳಿಲ್ಲ ಜಾತಿ ಧರ್ಮಗಳಿಲ್ಲ, ಕೋಮು ಸೀಮೆಗಳಿಲ್ಲ ಜಾತಿ ಧರ್ಮಗಳಿಲ್ಲ, ಚಕ ಚೌಜಿಗೆ ಯೊತ್ತ ಸಹಬಾಳ್ವೆಯತ್ತ ಗುಬ್ಬೆ ಗೂಡೊಂದು ಕಟ್ಟುತ್ತಿದೆ ನೋಡು, ಗುಬ್ಬೆ ಗೂಡೊಂದು ಕಟ್ಟುತ್ತಿದೆ ನೋಡು. ನನ್ನವರು ನಮ್ಮವರು ಯಾರು ಪರರೆಂದನದೆ, ನಮ್ಮವರು ನಮ್ಮವರು ಯಾರು ಪರರೆಂದಣದೆ, ಬುರ್ಯಂದು ಸಮೂಹ ಸೇರಿಕೊಳ್ಳುವುದು, ನಿತ್ಯನೂತನ ಭಾವ ನಿನ್ನದಲ್ಲಯ ಮರೆತು, ನಿತ್ಯನೂತನ ಭಾವ ನಿನ್ನದಲ್ಲವ ಮರೆತು, ಒಂದಾಗಿ ಗುಂಪಿನೋಳು ಇಂದಿನ ಈತ ಗುಬ್ಬಿ ಗೋಡಂದು ಕಟ್ಟುತ್ತಿದೆ ನೋಡು, ಗುಬ್ಬಿ ಗೋಡಂದು ಗುಬ್ಬಿ ಗೋಡಂದು ಗುಬ್ಬಿ ಗೋಡಂದು ಕಟ್ಟುತ್ತಿದೆ. ಇದುವರೆಗೆ ಧಾರವಾಡ ತಾಲೂಕು ಕೆಳಗೇರಿಯ ಗಿರೀಶ್ ರಾಯಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಧಾರವಾಡ. ಮಾಡ ಕಟ ಬನಿ ಸಾಯಂತರ ತೇರಾ ಸುರ ಮಿಲೆ ಮೇರೆ ಸುರ ಕೈ ನಾಲ್ ಮಿಲ್ ಕೇ ಬಣೇ ನವಾ ಸುರ ತಾಲ್ ಮಿಲೆ ಸುರ ಮೇರಾ ತುಮಹಾರಾ ತೋ ಸುರ ಬನೇ ಹಮಾರಾ तुझे सा प्यारा मिले जदे गीत असा जो मधुर तरानो बने तदे सुरगा